ಮೈಸೂರು ಜಿಲ್ಲೆ ನಾನೂರ್ ತಾಲೂಕು ಕಸ್ತೋ ಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅವರ ಕೇಳಿ ಪ್ರಶ್ನ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ದು ಕೆಫೆ ಮಲ್ಪುರ್ ಕೆಫೆ. ಪ್ರಶ್ನೆ ಕೇಳಿಬಿಡಿ. ನಾವು ತೆಂಗು ಹಾಕಿದೀವಿ, ಇನ್ನೊಂದು ಹಾಕ್ಬೇಕು ಅಡಕೆ ಹಾಕ್ಬೇಕು ಅಂತ ಮಾಡ್ತಾರೆ. ಮಣ್ಣು ಪರೀಕ್ಷೆಗೆ ಬರ್ತಾರ ಅಂದ್ರು ಬಂದಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ. ಮಣ್ಣು ಪರೀಕ್ಷೆಯನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಮಾಡಿಸಬಹುದು ಸರ್. ಈ ಭೂ ಸಂಪನ್ಮೂಲ ಸಮೀಕ್ಷೆಗೆ ತಮ್ಮ ತಾಲೂಕು ಆಯ್ಕೆ ಆಗಿಲ್ಲದೆ ಇರೋದ್ರಿಂದ ಈ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯನ್ನ ಸದ್ಯಕ್ಕೆ ನಾವು ನಿಮಗೆ ಕೊಡಲಾಗೋದಿಲ್ಲ. ಆದ್ರೆ ಮಣ್ಣಿನ ಫಲವತ್ತತೆ ಚೀಟಿ ಮಾಹಿತಿ ಏನಿದೆ ಅದನ್ನ ರೈತ ಸಂಪರ್ಕ ಕೇಂದ್ರದಿಂದ ತಾವು ಪಡೆದುಕೊಳ್ಬಹುದು. ಮುಂದಿನ ಕರೆ. ಹಲೋ ಕೃಷಿರಂಗ. ನಮಸ್ಕಾರ. ಶಿಶಿ ಗುರು ಗೌರಂಗ ರಾಧಾ ಸೇವ ಕುಂಜ ರಮಣ ಬಿಹಾರಿ ಜಯತಃ ಗದಾ ಗೌರಂಗ ನಿತ್ಯಾನಂದ ಹರೇ ಕೃಷ್ಣ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ. ಇದು ಪ್ರಶ್ನೆ ಅಲ್ಲ ಕ್ಷೇತ್ರ ಮಂಗಳೂರಿಂದ ಸರ್. ಸರ್ ಇದು ಇದರಿಂದ ಏನಾಗುತ್ತಂದ್ರೆ ಉಳಿದವರಿಗೆ ತೊಂದರೆ ಆಗುತ್ತೆ. ಉಳಿದವರು ಪತ್ರ ಬರೀತಾರೆ ಇದೇ ವಿಷಯದಲ್ಲಿ, ಹೀಗೆಲ್ಲ ನೀವು ಹೇಗೆ ಎಂಟರ್ಟೈನ್ ಮಾಡ್ತೀರಿ ಅಂತ ನೀವು ಹಿಂಗೆ ಕೇಳ್ತೀರಿ ಸರ್. ಇದರಿಂದ ಉಳಿದವರಿಗೆ ತ್ರಾಸ ಆಗುತ್ತೆ ಅಂತ ಉಳಿದವರು ಸೂಕ್ತ ಉತ್ತರಕ್ಕೆ ಕಾಯ್ತಿರ್ತಾರೆ, ಸೂಕ್ತ ಪ್ರಶ್ನೆ ಕೇಳ್ತಿರ್ತಾರೆ. ಹೇಳಿ ಸರ್ ಪ್ರಶ್ನೆ ಕೇಳಿ. ಒಂದ್ ಪ್ರಶ್ನೆ ಏನಂದ್ರೆ, ಈಗ ನಮ್ದು ಈ ಸಾವಯವ ಕೃಷಿ ಬೆಳೀತಾ ಇದ್ದೀವಿ ಸರ್, ನಾವು ಹೆಸರುಘಟ್ಟದಲ್ಲಿ 11 ಎಕರೆಯಲ್ಲಿ, ಅದಕ್ಕೆ ಸೂಕ್ತವಾದ ಮಣ್ಣು ಯಾವ್ದು ಅಂತ ಹೇಳಿ ನಿಮ್ ಸಮೀಕ್ಷೆ ಕೈಗೊಳ್ತೀರಾ ಅಂತ ಸಾವಯವ ಕೃಷಿಗೆ? ಅದು ಸದ್ಯಕ್ಕೆ ತಗೊಂಡಿಲ್ಲ ಸರ್. ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ನಮ್ಮ ಸಮೀಕ್ಷೆ ನಡೀತಾ ಇಲ್ಲ, ದಯವಿಟ್ಟು ಆ ಮಾಹಿತಿ ನಮ್ಮ ಹತ್ರ ಇರೋದಿಲ್ಲ ಇವಾಗ. ನಿಮ್ಮ ಹೊಲದ ಭೂ ಸಂಪನ್ಮೂಲ ಸಮೀಕ್ಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇದು. ಮೇಡಮ್, ಆಗ್ಲೇ ನಾವು ಕೇಳ್ತಾ ಇದ್ವಿ, ಈಗ ದತ್ತಾಂಶ ಸಂಗ್ರಹ ಮಾಡ್ಕೊಂಡ್ರಿ, ಅದು ಏನು ಒಂದು ಭೌತಿಕ ಗುಣಧರ್ಮ ಮತ್ತೆ ರಾಸಾಯನಿಕ ಗುಣಧರ್ಮ ಅಂದ್ರಿ. ಈಗ ಭೂ ಸಂಪನ್ಮೂಲ ಸಮೀಕ್ಷೆಯ ದತ್ತಾಂಶ ಪಡ್ಕೊಂಡ್ರಿ ಅಂತ ಹೇಳ್ಕೊಳ್ರಿ, ಆ ದತ್ತಾಂಶದಿಂದ ತಮ್ಗೇನು ಉಪಯೋಗ? ಈಗ ರೈತರು ಮಾಹಿತಿಯನ್ನ ಪಡ್ಕೊಂಡಾದ್ಮೇಲೆ ಎಲ್ಲರ ಕಾರ್ಡ್ ಮುಖಾಂತರ ನಾವು ಮಾಹಿತಿಯನ್ನ ರೈತರಿಗೆ ಕೊಡ್ತೀವಿ. ಅದರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳು ಇರ್ತವೆ. ಆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳ ಜೊತೆಗೆ ರೈತರಿಗೆ ಅತಿ ಸೂಕ್ತವಾದ ಬೆಳೆ ಯಾವುದು ಮತ್ತೆ ವಿತ್ ಮಿತಿಗಳ ಜೊತೆಗೆ ಇನ್ನು ಎರಡನೇ ಹಂತದಲ್ಲಿ ಸೂಕ್ತವಾದ ಬೆಳೆಗಳು ಯಾವುವು, ಮಧ್ಯಮವಾಗಿ ಸೂಕ್ತವಾಗಿರೋದು ಯಾವುದು, ಸೂಕ್ತವಲ್ಲದೆ ಇರುವ ಬೆಳೆಗಳು ಯಾವುದು, ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಆ ಕಾರ್ಡಲ್ಲೇ ಕೊಟ್ಟಿರ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯಲ್ಲಿ ರೈತರೊಬ್ರು ಕೇಳ್ತಾ ಇದ್ರು, ನಮ್ಮ ಹೊಲದಲ್ಲಿ ಮಣ್ಣಿನ ಸವಕಳಿ ತಡೆಗಟ್ಟೋದಕ್ಕೆ ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕು ಅಂತ. ಸೊ ಅದರಲ್ಲಿ ನಾವು ಇಳಿಜಾರು, ಮಣ್ಣಿನ ಇಳಿಜಾರಿಗೆ ಅನುಗುಣವಾಗಿ ನಾವು ಬದು ನಿರ್ಮಾಣ ಮಾಡಬೇಕು. ಎಲ್ಲಿಂದ ಆ ತರದ ಮಾಹಿತಿಯನ್ನು ಸಹ ಕೊಟ್ಟಿರ್ತೀವಿ. ಹಲೋ, ಕೇಳ್ತಾ ಇದೆ, ಹೆಸರು ಹೇಳಿ ಎಲ್ಲಿಂದ? ಈ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಿಂಗನಹಳ್ಳಿಯಿಂದ ನಿಂಗಣ್ಣ ಸರ್. ಕೇಳಿ ನಿಂಗಣ್ಣವ್ರೆ. ಸರ್, ಅತ್ತಿ ಚೆಜ್ಜಿ ಶೇಂಗಾ ನಮ್ದು ಇರೋದ 2 ಎಕರೆ ಹೊಲ ಐತಿ. ಎರಡು ಅದ್ರಾಗ ಎಲ್ಲಾ ಮಾಲು ಬಿತ್ತಿ ಸುತ್ತ ನಡು ಮಾತ್ರ ಒಂದು 4-5 ಕಾಣದಲ್ಲ ಬೆಳೆ ನಾಟಕ್ಕೆ, ಆದ್ರೆ ನಾಟಿ ಒಂದು 15 ದಿನ ಬೆಳೆ ಸತ್ತೋಗ್ತದೆ ಸರ್. ಅದು ಯಾವ ಕಾರಣಕ್ಕಂತ ಗೊತ್ತಾಗ್ತದೆ, ಈಗ ಒಂದು 4 ವರ್ಷದಿಂದ ಆಗ್ತದೆ. ಅದು ಸ್ಥಳೀಯವಾಗಿ ಕ್ಷಾರ ಮಣ್ಣು ಅಥವಾ ಇಲ್ಲಾಂದ್ರೆ ನಿಮ್ದು ಪೇರೆಂಟ್ ಮೆಟೀರಿಯಲ್ ತೊಂದರೆ ಇರೋ ಮಣ್ಣಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ, ಇಲ್ಲ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ, ಅಲ್ಲಿಗ ತಾವು ಸಹ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರ್ತದೆ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ. ಕ್ಷೇತ್ರ ನಮಸ್ಕಾರ, ಹೆಸರು ಹೇಳಿ ಸರ್ ಎಲ್ಲಿಂದ? ಸರ್ ತುಳಸಿದಾಸ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕು ಎಂಜೆ ಗ್ರಾಮ. ಕೇಳಿ ತುಳಸಿದಾಸ್ ಅವರೇ. ನಮ್ಮ ಮನೆ ಸುತ್ತಮುತ್ತ ಹಲವಾರು ಸಸ್ಯಗಳನ್ನ ನೆಟ್ಕೊಂಡಿದೀವಿ, ಇಳೆಕಾಯಿ ಮತ್ತೆ ದಾಳಿಂಬೆ ಇವೆಲ್ಲ, ಅದು ಮನೆಗೆ ಏನಾದ್ರು ಎಫೆಕ್ಟ್ ಏನ್ ಹಾಕಿಲ್ಲ ಅಲ್ವಾ ಸರ್? ಅದ್ರ ಅಂತ ಏನ್ ಎಫೆಕ್ಟ್ ಆಗಿಲ್ಲ ಸರ್. ಯೂಸ್ವಲಿ ತಮಗೂ ಗೊತ್ತಿದೆ, ಬೇರುಗಳು ಭೂಮಿಯ ಒಳಗಡೆ ಹೋದಾಗ ಎಲ್ಲರೂ ಕಟ್ಟಡಗಳು ಶಿಥಿಲವಾಗಿರ್ತವೆ. ನೀವು ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದೀರಾ? ಇದು ದಾಳಿಂಬೆ ಗಿಡ ಎಲ್ಲ ಅಂತ ದೊಡ್ಡ ಬೇರು ಬೆಳೆಯಲ್ಲ, ದೊಡ್ಡ ಮರ ಬೆಳೆಯಲ್ಲ, ಇದರಿಂದ ಏನು? ಆಮೇಲೆ ಇನ್ನೊಂದು, ನಮ್ಮ ಮನೆ ಹಿಂದೆ ಒಂದು ಉತ್ತಮಿದೆ, ಅಲ್ಲಿ ಒಂದು ಸುಮಾರು 3-4 ಅಡಿ ಎತ್ತರ ಇದು ಹಸಿರನೆ ಮತ್ತೆ ಎಲ್ಲ ಮನೆಯಲ್ಲಿ ಮಣ್ಣಾಗಿದೆ. ಹ್ಮ್, ಅದನ್ನ ಪ್ಯಾಕೆಟ್ ಮಾಡಿ ಬೇರೆ ತರದ ಸಸಿಗಳನ್ನ ಇಳಿಸ್ಬೋದು ಆ ಮಣ್ಣಲ್ಲಿ? ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಸೂಕ್ತವಾಗಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ.